ಕಿತ್ತಲೆ ನಿಂಬೆ ಎಲ್ಲ ಇದಾವೆ, ಬೇರೆ ಬೇರೆ ಬೆಳೆಗಳು ಕೂಡ ಇದ್ದಾವೆ ನಿಮ್ಮಲ್ಲಿ ಇದಾವೆ ಅಂತ. ಮತ್ತೆ ಈ ಮರಗಳ ಬೆಳೆಗಳು ಏನಾದ್ರು ಇದಾವೆ? ಮರಗಳು ಅಗರ್ ವುಡ್ ಇದಾವೆ. ಅಗರ್ ವುಡ್, ಈ ರೀತಿ ಸಾಕಷ್ಟು ವೈವಿಧ್ಯಮಯವಾದ ಕೃಷಿ ಮಾಡ್ತಾ ಇದ್ದಾರೆ. ಜನಗೆ ಜೇನು ಪೆಟ್ಟಿಗೆಗಳನ್ನು ಇಟ್ಕೊಂಡಿದ್ದೆ. ಜೇನು ಪೆಟ್ಟಿಗೆ ಇದಾವೆ, ಒಂದು 11 ರಸು ದನಗಳಿದ್ದಾವೆ, ಕರಗಳು ಎಲ್ಲ ಸೇರಿ ಮಾಮೂಲಿ ನಮ್ಮ ಮಲೆನಾಡು ಗಿಡಗಳು. ಹಸುಗಳು, ಹಸುಗಳು ಎತ್ತುಗಳು ಎಲ್ಲ ಆಗಿ ಎತ್ತುಗಳು ಇದಾವೆ. ಅವನ್ನೆಲ್ಲ ಏನಕ್ಕೆ ಕೃಷಿಗೆ ಬಳಸ್ತೀರಾ? ಕೃಷಿಗೆ ಅಂತೇಳಿದ್ರೆ ನನಗೆ ಈ ಓರಿ ಕರಗಳು ಅಂತೇಳಿ ಬಹಳ ಇಷ್ಟ. ಅದು ಅದೇ ತರ ಬಂದ್ಬಿಟ್ಟಿದೆ. ಹಸುಗಳು ಇದ್ದಾವೆ, ಅವನ್ನೆಲ್ಲ ಸಾಕೊಂಡಿದೀವಿ ಸರ್. ಮುಖ್ಯವಾಗಿ ಗಂಜು ಸಗಣಿ, ಗಂಜಳ ಸಿಗ್ತದೆ, ಸಗಣಿ ಸಿಗ್ತದೆ, ಹಾಲು ಸಿಗುತ್ತೆ. ಹಾಲು ನಮ್ಮ ಖರ್ಚಿಗಿದ್ದೀರ ಮಾತ್ರ ಕರ್ಕೊಳ್ತೇವೆ. ಮಲೆನಾಡು ಗಿಡದಲ್ಲಿ ಅಷ್ಟೇ ಹಾಲು ಬರೋದು, ಕಡಿಮೆ ಬರ್ತದೆ. ಹಾಲು ಸುಲಭ, ನಿವಾರಣೆ ಸ್ವಲ್ಪ. ಮತ್ತೆ ಸಾಧಾರಣವಾಗಿ ಸಾವಯವದಲ್ಲೇ ಮಾಡೋಣ ಅಂತೇಳಿ ನಮ್ಮದೊಂದು ಭಾಗ. ನಾವು ಸಾವಯವ ಮಾಡಿದಾಗ ನಮಗೆ ಜೇನು ಕೃಷಿಗೆ ಇನ್ನೂ ಅನುಕೂಲ ಆಗುತ್ತೆ. ಯಾಕಂದ್ರೆ ನೀವು ರಾಸಾಯನಿಕ ಸಿಂಪಡಣೆ ಮಾಡಲಿಲ್ಲ ಅಂದ್ರೆ ಜೇನು ಕೃಷಿಗೆ ಅನುಕೂಲ ಸರ್. ಸಿಂಪಡಣೆ ಮಾಡಿದ್ರೆ ತೊಂದರೆ ಆಗುತ್ತೆ ಸರ್. ನಮಗೆ ಬೋರ್ಡ್ ಹೊಡೆದ್ರು ಪರವಾಗಿಲ್ಲ, ಬೇರೆ ಕಳೆನಾಶಕ ಇವತ್ತು ಮಾರಕ ಆಗ್ಬಿಟ್ಟಿದೆ. ಯಾಕೆಂದ್ರೆ ದನಗಳಿಗೂ ಮೇಯುವಂಗಿಲ್ಲ, ಬೇರೆ ಜೀವಿಗಳಿಗೂ ಮೇಯುವಂಗಿಲ್ಲ, ಆ ತರ ಆಗ್ಬಿಟ್ಟಿದೆ. ಅಂದ್ರೆ ನಿಮ್ದು ಮುಖ್ಯವಾದ ಬೆಳೆ ಕಾಫಿ ಇದೆ? ಕಾಫಿ ಇದೆ ಸರ್. ಯಾವ ಕಾಫಿ ಇದೆ ನಿಮ್ದು? ನಮ್ಮಲ್ಲಿ ರೋಬಸ್ಟ್ ಇದೆ ಸರ್, ಅರಬಿ ಇದೆ. ಮಧ್ಯದಲ್ಲಿ ರೋಬಸ್ಟ್ ಮಧ್ಯದಲ್ಲಿ ಇದ್ದಿದ್ದನ್ನು ಸುಮಾರು ಕಡ್ದು ಹಾಕ್ಬಿಡಿರಿ ಬೇಡ ಅಂತೇಳಿ. ಅದ್ರ ಬದಲಿಗೆ ಮತ್ತೆ ಕೊಡಗಿನ ಕಿತ್ತಳೆ ಹಳೆಯ ಕಾಲದಿಂದ ಬಂದಿದೆ. ಅದು ಅರೇಬಿಕ ಕಡಿಮೆ ಮಾಡಿದ್ದಾರೆ, ಕಡಿಮೆ ಮಾಡಿದೀವಿ. ಕಡಿಮೆ ಮಾಡಿ ಈಗ ಅರಬಿಕ ಕಡಿಮೆ ಮಾಡಿ ರೋಬಸ್ಟ್ ಅನ್ನು ತುಂಬಾ ಕಡದಿ ಮಧ್ಯಕ್ಕೆ ಕಿತ್ತಳೆ ಹಾಕಿ ಈಗ ಬಂದ್ಬಿಟ್ಟಿದೆ. ಇನ್ನೊಂದು 2 ವರ್ಷದಲ್ಲಿ ಚೆನ್ನಾಗಿ ಫಸಲು ಬರ್ತಾರೆ. ಈಗ 1-2-4 ಕಣಕ್ಕಾಗಿದೆ. ಕಾಫಿನಲ್ಲಿ ಏನ್ ಕ್ರಮ ಕೈಗೊಳ್ಬೇಕಾಗತ್ತೆ ಒಳ್ಳೆ ಬೆಳೆ ಪಡಿಬೇಕು? ಒಳ್ಳೆ ಬೆಳೆ ಬೆಳಿಬೇಕಂದ್ರೆ ಒಂದು ಕಪಾತು ಮುಖ್ಯ. ಗಿಡ ಕಪಾತು ಮುಖ್ಯ. ಯಾವಾಗ ಮಾಡ್ತೀರಾ? ಅದು ಸಾಧಾರಣ ಏಪ್ರಿಲ್ ಮೇ ಅಲ್ಲಿ ಮಾಡ್ಕೊಳ್ಬಹುದು. ಇನ್ನೊಂದು ಏನಾಗುತ್ತೆ, ನೀರು ಕೊಡಕ್ ಅನುಕೂಲ ಇದ್ದಾಗ ಸಾಧಾರಣ ಫೆಬ್ರವರಿಲಿ ಕಪಾತ್ ಮಾಡಿ ಜೊತೆಲಿ ನೀರು ಕೊಟ್ಟರೆ ಕಾಫಿ ಚೆನ್ನಾಗಿ ಬರ್ತದೆ ಸರ್. ನಮ್ಮಲ್ಲಿ ನೀರು ಕೊಟ್ಟರು ಪ್ರಯೋಜನ ಆಗಲ್ಲ, ಯಾಕಂದ್ರೆ ನಮ್ಮಲ್ಲಿ ಸ್ವಲ್ಪ ಚಳಿ ವಾತಾವರಣ ಇದೆ, ಮತ್ತೆ ನಮ್ಮಲ್ಲಿ ಮಂಜು ಕೂರ್ತದೆ. ಅದರಿಂದ ಕಾಫಿ ಜಾಸ್ತಿಯಾಗಿ ಉದುರದೆ ಜಾಸ್ತಿ ಆಗುತ್ತದೆ. ಅದನ್ನು ಕಪಾತ್ ಮಾಡ್ತೀವಿ. ಮತ್ತೆ ಈಗಿನ ಬೆಲೆಗೆ ಬೇಕಾಗಿ ಕಾಫಿಯಿಂದ 3-4 ಗೊಬ್ಬರ ಹಾಕ್ತಾ ಇದ್ದಾರೆ, ವಿಪರೀತವಾಗಿ ಬೆಳೆ ಬೆಳಿತಾರೆ. ನಾವು ಒಂದು ಸಲ ಗೊಬ್ಬರ ಮನೆ ಹತ್ರ ನಾವು ಗೊಬ್ಬರನೇ ಕೊಡಲ್ಲ. ಯಾರಾದ್ರೂ ಹೇಳಿದ್ರೆ ಗೊಬ್ಬರ ಹಾಕಿ ಆಯ್ತಾ ಅಂತ ಕೇಳ್ತಾರೆ, ಆಯ್ತು ಅಂತ ಹೇಳೋದು. ಯಾಕೆಂದ್ರೆ ನನ್ನ ಆಸೆ ಸಾವಯವದಲ್ಲಿ ಬೆಳೆಯೋಣ. ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ? ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ ಸರ್. ಯಾವಾಗ ಕೊಡ್ತಿರೋದು? ಸಾಧಾರಣ ನಾವು ಮಧ್ಯಕ್ಕೆ 1 ಕೊಟ್ಟಿಗೆ ಸಗಣಿನ 1 ಭಾಗಕ್ಕೆ ಹಾಕ್ತೀವಿ. ಅದು ನಾವು ಹುಲ್ಲಿಗೋಸ್ಕರ ಮಾರಾಟಕ್ಕೆ ಇಡ್ತೀವಿ. ದನಗಳಿಗೆ ಹುಲ್ಲು ಕೊಡಬೇಕು, ಸುಮಾರು 1 ವರ್ಷಕ್ಕೆ 25,000 ದಷ್ಟು ಹುಲ್ಲಿಗೆ ಬೇಕಾಗುತ್ತದೆ. ಸಗಣಿ ಕೊಟ್ಟು ಹುಲ್ಲು ತಗೊಳ್ತೀವಿ. ನಿಮ್ಮ ಬೆಳೆಗೂ ಸಾಕಷ್ಟು? ನಮ್ಮ ಬೆಳೆಗೆ ಸಾಕಷ್ಟು ಹಾಕಿ ಉಳಿದನ್ನು ಮಾರ್ತೀವಿ ಸರ್. ಸರಿ, ಗೊಬ್ಬರ ಸಾವಯವ ಗೊಬ್ಬರ ಕೊಡ್ತೀವಿ. ಹೌದು ಸರ್. ಮರಕಪಾತು ಇದೆಲ್ಲ ಯಾವಾಗ ಮಾಡ್ತೀವಿ? ನಾವು ಜಾಸ್ತಿ ಮರಕಪಾತು ಮಾಡಲ್ಲ, ಒಂದು ಲೆವೆಲ್ ಆಗಿ ಒಂದು 20-30 ಮಾತ್ರ ತಗೊಳ್ತೀವಿ. ನಮ್ಮ ತೋಟ ನೆರಳಲ್ಲೇ ಇದೆ, ಯಾರು ಬಂದ್ರು ಒಳಗಡೆ ನೋಡಿದಾಗ ಮಾತ್ರ ಗೊತ್ತು ಯಾಕಂದ್ರೆ ಮಿಶ್ರ ಆಗಿ ಹಾಕಿದ್ದಾರೆ ಅಂತ. ಯಾರಾದ್ರೂ ಹೊರಗಡೆ ನೋಡಿದರೆ ಯಾಕೆ ಇಷ್ಟೊಂದು ಸೇಡ್ ಇಟ್ಕೊಂಡಿದೆ ಅಂತ ಕೇಳ್ತಾರೆ. ನಾವು ಆದಷ್ಟು ಕಾಡು ಮರಗಳನ್ನು ಉಳಿತಾಯ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಕಾಫಿ 2 ಚೀಲ ಜಾಸ್ತಿ ಬಂತು ಅಂತ ನಾವು ಇದೇ ಮಾಡೋದಕ್ಕಿಂತ ಇಲ್ಲಿ 10 ಕೆಜಿ ಏನು ಬಂದ್ರೆ ನಮಗೆ 10,000 ತುಂಬಾ ಸುಲಭದಲ್ಲಿ ಬರುವಂತದ್ದು. ಹೂ ಅರಳದಷ್ಟು ಅನುಕೂಲ ಅನುಕೂಲ ಸರ್. ಅಂದ್ರೆ ನೀವು ಮಳೆ ಆಶ್ರಿತವಾದಾಗಲೇ ಹೂ ಪಡ್ಕೊಳ್ತೀರಾ ಅಥವಾ ಸ್ಪ್ರಿಂಕ್ಲರ್ ಮಾಡ್ತೀರಾ? ಇಲ್ಲ, ಸ್ಪ್ರಿಂಕ್ಲರ್ ನಮಗೆ ಗ್ರಾವಿಟಿ ಇದೆ. ಮೊದಲು ನಾವು ಕಾಫಿಗೆ ಅಂತೇಳಿ ಗ್ರಾವಿಟಿ ಮಾಡ್ತಾ ಇದೀವಿ. ಈಗ ಎಲ್ಲ ಮುಂದಕ್ಕೆ ಏನ ಮಾಡೋಣ ಅಂತ ಇದ್ದೀವಿ. ಕಾಫಿ ಮಧ್ಯದಲ್ಲಿ ಏಲಕ್ಕಿ ಚೆನ್ನಾಗಿ ಬರ್ತದೆ ಸರ್. ನಮ್ಮ ನೆರಳಿರೋ ತೋಟದಿಂದ ಏಲಕ್ಕಿ ಚೆನ್ನಾಗಿ ಬರ್ತದೆ. ಇಲ್ಲಿ ಕೊಡಗಿನಲ್ಲಿ ಎಲ್ಲ ರೋಬಸ್ಟ್ ಬೆಳೀತಾರೆ, ಅವಾಗ ನಾವು ಸ್ವಲ್ಪ ಬದಲಿ ಮಾಡಿಕೊಂಡು ನಡೀತದೆ ಸರ್. ಅರೇಬಿಕಾಕ್ಕೆ ಸ್ವಲ್ಪ ನೆರಳು ಜಾಸ್ತಿ, ಅರಬಿಕ ನಡೀತದೆ. ರೋಬಸ್ಟಕ್ಕೆ ನೆರಳು ಕಡಿಮೆ, ನೆರಳು ಕಡಿಮೆ ಇರಬೇಕು. ಅರೇಬಿಕಾ ಬರುತ್ತೆ, ರೋಬಸ್ಟಕ್ ಅಷ್ಟು ಚೆನ್ನಾಗಿ ಬರಲ್ಲ. ಬರಲ್ಲ ಸರ್. ಅದರಿಂದ ನೆರಳು ನಿರ್ವಹಣೆ ಮಾಡೋದು ಅಷ್ಟು ಆಗ್ತಾ ಇಲ್ಲ. ಈಗ ಆಗ್ತಾ ಇಲ್ಲ, ಆಗುತ್ತದೆ, ಜಾಸ್ತಿ ಬೇಡ ಅಂತ. ಮರಗಳನ್ನ ಕಡಿಯೋದು ಬೇಡ ಬೇಡ ಅಂತೇಳಿ. ಆದ್ರೂ ಇಳುವರಿ ಏನ್ ಕಡಿಮೆ ಆಗಿಲ್ಲ? ಇಳುವರಿ ಮಾಮೂಲಿಯಾಗಿ ಸಿಗ್ತದೆ, ಸಿಕ್ಕಿದಷ್ಟು ಸಾಕು. ಎಷ್ಟು ಚೀಲ ನಮಗೆ ಅಷ್ಟೇ ಚೇಲವರದಲ್ಲಿ ಅಮ್ಮಮ್ಮ ಅಂತೇಳಿ ಬಂದ ನಮ್ಮ ಏರಿಯಾದಲ್ಲಿ ಬಂದೆ ತುಂಬಾ 4-5 ಸಲ ಗೊಬ್ಬರ ಹಾಕಿದ್ರೆ ಒಂದು 20-22 ಚೀಲ ಎಕರೆಗೆ ಬರಬಹುದು. ಇಲ್ಲ, ಮಾಮೂಲಿಯಾಗಿ ಹೋಗುತ್ತಾ 11-12 ಚೀಲ ಎವರೇಜ್ ಸಿಗುತ್ತೆ, ಸಾಕು ಅಷ್ಟೇ. ನಾವು ಜಾಸ್ತಿ ಅದಕ್ಕೆ ಇದು ಮಾಡಲ್ಲ, ಬಂದಷ್ಟು ಸಾಕು ಅಂತ. ನಿಮ್ಗೆ ಎಷ್ಟು ಬರ್ತಾ ಇದೆ ಈಗ? ನಮಗೆ ಅಷ್ಟೇ ಸರ್, 1-1.5 ಚೀಲ ಬರ್ತದೆ ಎಕರೆಗೆ. ಹೆಚ್ಚು ನಿರೀಕ್ಷೆ ಇಟ್ಕೊಂಡಿಲ್ಲ ಬೇಡ ಅಂತೇಳಿ. ನಮಗೆ ಇದನ್ನು ಹೋದ್ರೆ ಇದು 35ಗೆ ತಗೊಂಡು ಹೋದ್ರೆ ಇಲ್ಲಿನ ಬಾಕಿ ಎಲ್ಲ ನಷ್ಟ ಆಗ್ಬಿಡ್ತದೆ, ಬೇರೆ ಯಾವ್ದು ಬರಲ್ಲ. ಮತ್ತೆ ಕಾಫಿ ಬೆಳೆಗೆ ಸುಣ್ಣ ಅಂತ ಏನಾದ್ರು ಕೊಡ್ತೀರ? ಸುಣ್ಣ ಕೊಟ್ಟಿದ್ದೀವಿ ಸರ್, 1 ವರ್ಷ ಸುಣ್ಣ ಕೊಟ್ಟಿದ್ವಿ. ಸುಣ್ಣ ಕೊಟ್ಟರು ಅಷ್ಟೇನು ಇದಲ್ಲ, ಒಟ್ಟಿನಲ್ಲಿ ನಮ್ಮಲ್ಲಿ ಜಿಗಣೆ ಇರೋದಕ್ಕೆ ಸ್ವಲ್ಪ ಸಾಯಿಲಿ ಅಂತೇಳಿ ಸುಣ್ಣ ಕೊಟ್ಟಿದ್ವಿ. ಕಾಫಿಗಾಗಿ ಸುಣ್ಣ ಕೊಟ್ಟಿಲ್ಲ. ಅರೇಬಿಕಾ ಎಷ್ಟು ಚೀಲ ಬರುತ್ತೆ? ಅರೇಬಿಕಾ ಅಷ್ಟು ಒಂದು 5 ಚೀಲ 6 ಚೀಲ ಅಷ್ಟೇ ಬರ್ಬೋದು. ರೋಬಸ್ಟಾ ಅದೇ ಒಟ್ಟಾಗಿ ಒಂದು 22-25 ಈ ತರ ಬರ್ತದೆ. ಅದು ಈ ವರ್ಷ 7 ಇದಿಲ್ಲ, ಯಾಕೆಂದ್ರೆ ನಾನು ಹೇಳ್ತಾ ಇದ್ದೀನಿ ಮಳೆ ಜಾಸ್ತಿ ಆಯ್ತು. ಮಳೆ ಜಾಸ್ತಿ ಅಂತೇಳಿ ಮಳೆಗೆ ತಪ್ಪು ಮಾಡ್ಕೊಳ್ಳೋದೇ ನಾವು ಅನಿಸ್ತದೆ. ಯಾಕಂದ್ರೆ ಮರ ಕಾಡು ಹೋದಾಗ ಇತ್ತೀಚಿನ ದಿನಗಳಲ್ಲಿ ಗಾಳಿ ಕೆಳಗಡೆ ಬರ್ಲಿಕ್ಕಾಗಿದೆ, ಮೋಡನು ನನ್ನ ಲೆಕ್ಕದಲ್ಲಿ ಕೆಳಗಡೆ ಇಳಿತಾ ಇದೆ, ಅದರಿಂದ ಎಲ್ಲ ಕೊಳಿತಾರೆ. ಮುಂದಕ್ಕೆ ಒಂದು ದಿವಸ ಎಲ್ಲ ಕೊಳ್ತಾ ಹೋಗ್ಬಿಡ್ತದೆ ಸರ್. ನಾವು ಎಷ್ಟು ಪ್ರಯತ್ನ ಮಾಡಿದ್ರು ಕೃಷಿ ಬರೋದಿಲ್ಲ. ಅದರಿಂದ ಏನಿದೆ ಸಾಧಾರಣವಾಗಿ ಏನ್ ಸಿಗ್ತದೆ ಅದೇ ತರ ಮಾಡ್ಕೊಂಡು ಹೋಗೋದು ಒಳ್ಳೇದು ಅನ್ಸುತ್ತೆ. ಕಡಿಮೆ ಪ್ರದೇಶ, ಕಡಿಮೆ ಪ್ರದೇಶ ಸರ್. ಒಂದ್ ರೀತಿ ಜಾಸ್ತಿ ಒಂಥರ ಮಂಜು ಬೀಳೋ ಕಡಿಮೆ ಮತ್ತೆ ಜಾಸ್ತಿ ನೆರಳಿರೋ ಪ್ರದೇಶ, ನೆರಳಿರೋ ಪ್ರದೇಶ ಸರ್. ಮಂಜು ಮುಸ್ಕೋದು ಬೆಳಗ್ಗೆ ಹೊತ್ತು ಆ ರೀತಿ. ಮತ್ತೆ ಕರಿಮೆಣಸಿನ ಬಳ್ಳಿಗಳು ಇದಾವೆ ಸರ್, ಅಂದ್ರೆ ನೆರಳಿನ ಮರ ಕಪ್ಸಿದಾರೆ, ನೆರಳಿನ ಮರ ಕಪ್ಪಿಸಿದ್ವಿ. ಜೊತೆಗೆ ನಾವು ಈಗ ನಮ್ಮ ಅಪ್ಪಂಗಳ ಇದರಿಂದ ತೇವಮುಂಡಿ ಅಂತ ಹೇಳಿ ತಗೊಂಡೋಗಿದ್ವಿ. ನಮ್ಮಲ್ಲಿ ಚೆನ್ನಾಗಿ ಬರ್ತದೆ, ತೇವ ಇದ್ರೂ ಬರುತ್ತೆ, ತೇವ ಇದ್ರೂ ಬರ್ತದೆ. ಮತ್ತೆ ಪನ್ನೀರು, ಪನ್ನೀರು ಇದೆ. ಅದು ಏನಾಗ್ತದೆ, ಒಂದು ವರ್ಷ ಸಿಕ್ಕಿದ್ರೆ ಮತ್ತೆ ಮುಂದಿನ ವರ್ಷಕ್ಕೆ ರೋಗ ಬಂದ್ಬಿಡ್ತದೆ. ನಮ್ಮಲ್ಲಿ ಮಂಜು ಕೂರೋದ್ರಿಂದ ಸ್ವಲ್ಪ ಕಷ್ಟನೆ. ಪನ್ನೀರ್ ಬರ್ತದೆ ಎಲ್ಲೋ 4 ವರ್ಷಕ್ಕೆ ಬಂದ್ರೆ ಒಳ್ಳೆ ಇಳ್ಡು ಬರ್ತದೆ, ಮತ್ತೆ ಇನ್ನು 2-3 ವರ್ಷ ಇರೋದಿಲ್ಲ, ಇರೋದಿಲ್ಲ ಅಂತಾರೆ. ಒಂದೊಂದು ಬಳ್ಳಿಗೆ ಎಷ್ಟು ಸಿಗ್ಬೋದು ಅಂತೀರಿ? ಒಂದೊಂದು ಬಳ್ಳಿಗೆ ಚೆನ್ನಾಗಿ ಅದೇ 4 ವರ್ಷಕ್ಕೊಮ್ಮೆ ಬಂದ್ರೆ 10-12-15 ಕೆಜಿ ವರೆಗೆ ಬಂದ್ಬಿಡ್ತದೆ. ಇನ್ನು 4 ವರ್ಷ 5 ವರ್ಷ ಇಲ್ಲೇನೆ ಇಲ್ಲ. ಇದಾದ್ರೆ ಪರವಾಗಿಲ್ಲ, 1 ಕೆಜಿ 2 ಕೆಜಿ ಇವಾಗಲೇ ಬರಕ್ಕಾಗಿದೆ. ತೇವಮ್ಮ ಅದೊಂದು ನಿಮಗೆ ಆದಾಯದ ಮೂಲ, ಆದಾಯ ಮೂಲ. ಏಲಕ್ಕಿ ಗಿಡಗಳು ಎಷ್ಟಿದಾವೆ? ಏಲಕ್ಕಿ ಗಿಡ ಇದ್ದಾವೆ ಸರ್, ಮಧ್ಯ ಹಾಕೊಂಡಿದ್ವಿ. ಯಾವ ತಳಿ ಅದು? ಅದು ನಮ್ಮಲ್ಲಿ ಈಗಿನ ಹೊಸ ತಳಿನೂ ಇದೆ, ಹಳೆ ತಳಿ ಇದೆ. ಅದ್ರ ಜೊತೆಗೆ ಯಾರು ಹೇಳಿದ್ರು ಅಂತೇಳಿ ಇದು ನೆಲ್ಲಿ ಹಣ್ಣು ತಗೊಂಡು ಹೋಗಿದೆ. ನೆಲ್ಲಿ ಹಣ್ಣು ತಗೊಂಡು ಹೋಗಿದ್ದು ನಮಗೆ ನಷ್ಟವೇ ಆಯ್ತು. ಯಾಕೆಂದ್ರೆ ಅದರಲ್ಲಿ ದಿಂಡಿಗೆ ವಿಪರೀತ ಹುಳ ಸೇರ್ತದೆ ಸರ್. ಹುಳ ಅದನ್ನು ಕೊರತೆ ತೀರ್ದಾಗ ನಮ್ಮ ಮಾಮೂಲಿ ನಾಡಲ್ಲಿ ಇರುವಂತ ಏಲಕ್ಕಿಗೆ ಸೇರಕ ಆಗ್ಬಿಡ್ತು. ಅದರಿಂದ ಇವಾಗ ನಾನು ಎಲ್ಲರಿಗಳು ನೆಲ್ಲಿ ಹಣ್ಣು ಬೇಡ, ನೆಲ್ಲಿ ಹಣ್ಣು ಬೆಳೆದಾದ್ರೆ ನೀವು ಅದನ್ನು ಚೆನ್ನಾಗಿ ಮಕ್ಕಳ ತರ ನೋಡೋದಾದ್ರೆ ಮಾತ್ರ ಈ 1 ಕೆಜಿ 2 ಕೆಜಿ ಬರ್ತದೆ ಆಸೆ ಮಾಡಬೇಡಿ. ನಿಮಗೆ 1/2 ಕೆಜಿ ಸಿಕ್ಕಿದ್ರೆ ಸಾಕು, ನಮ್ಮ ನಾಡಿನ ಏಲಕ್ಕಿಯನ್ನೇ ಹಾಕೊಳ್ಳಿ ಅಂತ ಹೇಳ್ತಾರೆ. ಸಾಂಪ್ರದಾಯಿಕ ತಳಿ ಇದ್ರೆ ನಿರ್ವಹಣೆ ಕಡಿಮೆ ಇದ್ರೂ ನಡೆಯುತ್ತೆ, ನಡೀತದೆ. ನೆಲ್ಲಿ ಹಣ್ಣಿಗೆ ಒಳ್ಳೆ ನಿರ್ವಹಣೆ ಬೇಕು, ನಿರ್ವಹಣೆ ಬೇಕು. ನಿರ್ವಹಣೆ ಮಾಡಿ ಇಳುವರಿನೂ ಬರುತ್ತೆ, ಇಳುವರಿ ಬರ್ತದೆ. ಇಳುವರಿ ಬಂದಾಗ ನಾವು ನಮ್ಮ ಭೂಮಿಯಲ್ಲಿ ತುಂಬಾ ರಾಸಾಯನಿಕ ಹಾಕ್ಬೇಕು ಸರ್. ಇನ್ನು ನಮಗೆ ಬೇಕಾದ ಜೀವಿಗಳನ್ನು ನಾವು ಕಳ್ಕೊಳ್ತೀವಲ್ಲ ಸರ್, ಅದೊಂದು ದಿವಸ ರೋಗ ಆಗಿ ನಮಗೆ ಬರ್ತದೆ. ಕೊನೆಗೆ ಯಾವ್ದಾಗಿಲ್ಲ ಅಂತ ನಮಗಿನ ರೋಗ, ಅದು ಗ್ಯಾರಂಟಿ. ಏಲಕ್ಕಿ ಇಳುವರಿ ಹೇಗೆ ಬರ್ತಾ ಇದೆ? ಇಲ್ಲ, ಈ ವರ್ಷ ಕಡಿಮೆ ಸರ್, ಕಡಿಮೆ. ಕಳವರ್ಸ ಅಂತೇಳಿದ್ರೆ ಅದು ತಿಳುವಾಗಿ ಮಣ್ಣು ಕೊಡಬೇಕು, ಬುಡಕ್ಕೆ ಇವಾಗ ಮಣ್ಣು ಕೊಡಬೇಕು. ಈಗ ಎರ್ತೆ ಸ್ಟಾರ್ಟ್ ಮಾಡೋದು ಕಳವರ್ಸ ಆಗಲಿಲ್ಲ, ಎಲ್ಲ ಒಣಗಿದ ತಾಳು ಕಟ್ ಮಾಡಿ ಆದಷ್ಟು ತಿಳುವಾಗಿ ಮಣ್ಣು ಕೊಡ್ರೆ ಕಂದುಗಳೆಲ್ಲ ಕಾಣದಂಗೆ ಮಣ್ಣು ಹಾಕ್ಬೇಕು, ಮಣ್ಣು ಹಾಕ್ಬೇಕು ಸರ್. ಹಾಗೆ ಗೆಡ್ಡೆಗಳು ಕಾಣದಾಗ ಮಣ್ಣು ಹಾಕಿದ್ರೆ ಹೊಸ ಕೂಳೆ ಚೆನ್ನಾಗಿ ಬರ್ತದೆ, ಕೊತ್ತುಗಳು ಚೆನ್ನಾಗಿ ಬರ್ತದೆ ಸರ್. ಕಳವರ್ಸ ಏನಾಯ್ತು ಅಂತ ಹೇಳಿದ್ರೆ May 14 ಮಳೆ ಹಿಡಿತು, ಅದಕ್ಕೆ ನಮ್ಮ ಒಳ್ಳೆ ತಾಪಮಾನ ಹೆಚ್ಚಾಯ್ತು, ಅದರಿಂದ ಸ್ವಲ್ಪ ಕಡಿಮೆ ಆಯ್ತು. ಮತ್ತೆ ಅಡಿಕೆ ಮರಗಳು ಇದಾವೆ? ಅಡಿಕೆ ಮರಗಳು ಇದಾವೆ. ಎಷ್ಟಿದಾವೆ ಅಡಿಕೆ ಮರಗಳು? ಇದ್ದಾವೆ ಸರ್, ಮಧ್ಯ ಮಧ್ಯ ಆಗಿ ಒಂದು 500 ಇರ್ಬೋದು. ಅವು ಫಸಲು ಕೊಡ್ತಾ ಇದಾವೆ? ಫಸಲು ಕೊಡುವಂತ ಒಂದು 10-15 ಇದಾವೆ. ಅದು ಕೆಲವು ಆನೆನು ಬಿಟ್ಟು ಹಾಕ್ಬಿಟ್ಟಿದೆ. ಆನೆದು ಕಾಟನು ಇದೆ, ಆನೆ ಕಾಟನು ಇದೆ. ಅದರಿಂದ ಏನು ಇಳುವರಿ ಅಷ್ಟು ಸಿಗಲ್ಲ? ಸಿಗಲ್ಲ. ವೆನಿಲಾ ಚೆನ್ನಾಗಿ ಬರ್ತದೆ ನಮ್ಮಲ್ಲಿ. ವೆನಿಲಾ ಅಡಿಕೆ ಮರಗಳಿಗೆ ಹಾಕ್ಸಿದಾರೆ? ಅಡಿಕೆ ಮರಕ್ಕೆ ಹಾಕಿದೀವಿ, ಗೊಬ್ಬರ ಮರಕ್ಕೆ ಹಾಕಿದೀವಿ, ಎಲ್ಲ ಮರಕ್ಕೆ ಮಿಕ್ಸ್ ಆಗಿ ಹಾಕಿದೀವಿ. ಎಷ್ಟು ಬಳ್ಳಿ ಇದಾವೆ? ಅದು ಬಳ್ಳಿ 100-150 ವರ್ಷ ವರ್ಷ ವೆನಿಲದ ಒಂದು ಗುಣ ಅಂತ ಹೇಳಿದ್ರೆ ಬರ್ತಾ ಇದೆ ಅಂತೇಳಿ ಕಾಯೋದಲ್ಲ, ಮುಂದಕ್ಕೆ ಗಿಡ ಹಾಕೊಂಡು ಹೋಗ್ಬೇಕು. ನಾವು ಏನ್ ಮಾಡ್ಬೇಕಾದ್ರೆ ಆಗಸ್ಟ್ ಅಲ್ಲಿ ಅದ್ರ ತುದಿ ಕಟ್ ಮಾಡ್ಬೇಕು, 6 ಎಲೆ ಅಷ್ಟು ಕಟ್ ಮಾಡ್ಕೊಳ್ಬೇಕು. 6 ಎಲೆ ಕಟ್ ಮಾಡಿದಾಗ ನಮಗೆ ಹೂ ಬರ್ತದೆ, ಬಂಚಿ ಬರ್ತದೆ. ಬಂಚಿ ಬಂದಾಗ ಈ 6 ಎಲೆ ಇರೋದನ್ನು ಒಂದು ಕಡೆ ನಡಬಹುದು, ಮತ್ತೆ ಇದರಲ್ಲಿ ಬಂಚು ಸಾಧಾರಣ ಜನವರಿ ಫೆಬ್ರವರಿಗೆ ಹೂ ಬರ್ತದೆ. ಅದ್ರ ಒಂದೇ ಒಂದು ಇದು ಅಂತೇಳಿ ಬೆಳಿಗ್ಗೆ 6 ಗಂಟೆಯಿಂದ 8-8:30 ಒಳಗಡೆ ನಾವು ಕೈಯಿಂದ ಪರಾಗಸ್ಪರ್ಶ ಮಾಡಲೇಬೇಕು, ಇಲ್ಲ ಅಂತೇಳಿದ್ರೆ ಆಗೋದಿಲ್ಲ. ಸಾಧಾರಣ ಏನಂತ ಹೇಳಿದ್ರೆ ಮನೆಯಲ್ಲಿ ಇರುವರು ಯಾರು ಹೆಂಗಸರು ಅದೇ ಕೆಲಸ ಮಾಡಿದ್ರೆ ಬಹಳ ಉತ್ತಮ. ಒಂದು 10 ಸೆಂಟರ್ ಮಾಡ್ಕೊಂಡ್ರೆ ಅವ್ರಿಗೆ ಒಂದು ವರ್ಷಕ್ಕೊಂದು 1 ಲಕ್ಷದವರೆಗೆ ದುಡಿಬಹುದು ಸಾಧಾರಣ. ಅಂದ್ರೆ ಒಬ್ರು ಎಷ್ಟು ಹೂಗಳು ಪರಾಗಸ್ಪರ್ಶ ಮಾಡಬಹುದು? ಒಂದು ದಿನಕ್ಕೆ ಅಂತಲ್ಲ ಸರ್, ನಾವು ಹೆಂಗಿದ್ರು ಅಮ್ಮಮ್ಮ ಅಂತೇಳಿ 12 ಗಂಟೆ ಒಳಗಡೆ ಆಗಬೇಕು. ಅದು ಮತ್ತೆ ಸೇರ್ಬಿಡ್ತದೆ, ಸೇರಿದ ಮೇಲೆ ಆಗೋದಿಲ್ಲ. ತಂಪೊತ್ತಲ್ಲೆಲ್ಲ ಅದು ಹೂ ಅರಳ್ತದೆ. ಹೂ ಅರಳಿ ಸಾಧಾರಣ 12 ಗಂಟೆ ಒಳಗಡೆ ನಾವು ಮಾಡ್ಕೊಳ್ಬೇಕು, ಮತ್ತೆ ಅದು ಹೂ ಸೇರ್ಬಿಡ್ತದೆ, ಅದು ಮುಚ್ಚೋಗ್ಬಿಡ್ತದೆ ಸರ್. ಅದರಿಂದ ಈ ವೆನಿಲಾದಲ್ಲೂ ಪರಾಗಸ್ಪರ್ಶ ಮಾಡಿಕೊಂಡು ಒಳ್ಳೆ ಫಲ ಪಡಿತಾ ಇದೆ. ಫಲ ಪಡಿತೀವಿ ಸರ್. ಫಲ ಅಂತೇಳಿದ್ರೆ ತುಂಬಾ ವರ್ಷ ಮೊದಲು ಆಕಾಶವಾಣಿ ಮುಖಾಂತರ ವೆನಿಲದು ಬರ್ತಾ ಇತ್ತು, ಅವಾಗ ಇದೇನೊಂದು ಬೆಳೆ ಅಂತೇಳಿ ನಾವು ಕೂಡ ಏನ್ ಮಾಡಿದೀವಿ, ಇಲ್ಲಿ ಅಪ್ಪಂಗಳ ನಮ್ಮ ಏಲಕ್ಕಿ ಸಂಶೋಧನಾ ಕೇಂದ್ರದಿಂದ ತಕೊಂಡು ಹೋಗಿ ನಾವು ನಟ್ಟಿದ್ದೀವಿ, ನಮ್ಮ ಯೋಜನೆ ಮೊದಲು ಇತ್ತು ಇದು ಕರಿಮೆಣಸಿನ ಥರೇ ಬರೋದು ಅಂತ. ಆನಂತರ ಬಂದಿಲ್ಲ, ಹೂ ಬರೋದು ಏನು ಕಾಯಿ ಆಗಲ್ಲ. ನಂತರ ಮತ್ತೆ ಅಲ್ಲಿ ಬಂದು ವಿಚಾರಣೆ ಮಾಡಿ ಪರಾಗಪಾಸ ಮಾಡಿ ಕಾಯಿ ಮಾಡಿದ್ವಿ. ಈಗೆಲ್ಲ ಪರವಾಗಿಲ್ಲ ಪರವಾಗಿಲ್ಲ. ಆಮೇಲೆ ಅದು ತಕೊಳ್ಳೋರು ಯಾರು ಅಂತ ಗೊತ್ತಿಲ್ಲ ನಮಗೆ. ಆನಂತರ ಏನು ಮಾಡಿದ್ದೆ, ಇಲ್ಲಿ ಮಡಿಕೆಯಲ್ಲಿ ಪುಷ್ಪ ಪ್ರದರ್ಶನ ಇತ್ತು, ಅಲ್ಲಿ ತಂದು ಒಂದು ಪ್ರದರ್ಶನಕ್ಕಿಟ್ಟೆ. ಪ್ರದರ್ಶನಕ್ಕಿಟ್ಟಾಗ ಅಲ್ಲಿ ಏನಾಯ್ತು, ಅದರ ಬೈಯರ್ಸ್ ಗೊತ್ತಾಯ್ತು. ಗೊತ್ತಾಗಿ ಅವ್ರು ಮನೆಗೆ ಬಂದರು, ಮನೆಗೆ ಬಂದು ಎಗ್ರಿಮೆಂಟ್ ಮಾಡಿಕೊಂಡ್ರು. ಇವಾಗ ಏನಾಗುತ್ತೆ, ಆ ಕಾಲಕ್ಕೆ ಬಂದು ಅವರು ಕುಯ್ಕೊಂಡು ಹೋಗಿರ್ತಾರೆ. ವರ್ಷಕ್ಕೆ ಎಷ್ಟು ಸಿಗ್ಬೋದು ಅಂತಾರೆ ನಿಮಗೆ? ಈ ವರ್ಷ ಅಷ್ಟೇ ಒಂದು 25 ಕೆಜಿ ಸಿಗ್ಬೋದು. ಕಳೆದ ವರ್ಷ ಹಸಿ ಬೀನ್ಸ್ಗೆ 600 ರೂಪಾಯಿ ರೇಟ್ ಇತ್ತು. ಈ ವರ್ಷ ಏನ್ ನಡೀತದೆ ಗೊತ್ತಿಲ್ಲ. ಅದು ಯಾಕಂದ್ರೆ ತುಂಬಾ ಬೆಳೆದ್ರೆ ಯಾವ್ದಾದ್ರು ಮಾರ್ಕೆಟ್ ಕಡಿಮೆ ಇರ್ತದೆ ಸರ್, ಬೆಳೆ ಕಡಿಮೆ ಆದ್ರೆ ದರ ಜಾಸ್ತಿ ಆಗುತ್ತೆ ಸರ್. ಅಂದ್ರೆ ವೆನಿಲ್ಲಾ ಬಳ್ಳಿಗಳನ್ನು ಜಾಸ್ತಿ ಮಾಡ್ತಾ ಇದ್ದೀರಾ? ಜಾಸ್ತಿ ಮಾಡ್ತಾ ಇದೀವಿ ಸರ್. ಜಾಸ್ತಿ ಮಾಡ್ತಾ ಇದೀವಿ ಜಾಸ್ತಿ ಇಲ್ಲ, ಅದು ಏಲಕ್ಕಿ ಮತ್ತೆ ವೆನಿಲ್ಲಾ ಜಾಸ್ತಿ ಮಾಡ್ಕೊಂಡೇ ಹೋಗ್ಬೇಕು ಸರ್. ಯಾಕಂದ್ರೆ ನಾವು ಈ ವರ್ಷ 10 ನೆಟ್ರೆ 10 ಹೊಸದಾಗಿ ನೆಟ್ರೆ ಅಲ್ಲಿ ಹಳೇದೇ ಏನಾಗುತ್ತೆ, 2-3 ಕಡಿಮೆ ಆಗ್ತಾ ಇದೆ ಜಾಗದಲ್ಲಿ. ಅವಾಗ ನಾವು ಮುಂದೆ ಮುಂದೆ ಹಾಕೊಂಡು ಹೋದಾಗ ಅಲ್ಲಿಂದ ಹಿಂದಿನ ಒಂದು ನಷ್ಟ ಆಗ್ತಾ ಬರ್ತದೆ. ಮುಂದೆ ಹೊಸ ಗಿಡ ಹಾಕೊಂಡು ಹೋಗ್ಬೇಕು, ಅವಾಗ ಮಾತ್ರ ತೋಟ ಉಳಿಯೋದು. ಕರಿಮೆಣಸು ಅದೇ ರೀತಿ ಮಾಡಿ, ಕರಿಮೆಣಸು ಅದೇ ತರ ಮಾಡ್ಕೊಂಡು ಹೋಗ್ಬೇಕು ಸರ್. ಹೊಸ ಹೊಸ ಬಳ್ಳಿಗಳು, ಹೊಸ ಹೊಸ ಬಳ್ಳಿಗಳು ಹಾಕೊಂಡು ಹೋಗ್ಬೇಕು, ಹಾಕ್ತಲೇ ಇರ್ಬೇಕಾಗತ್ತೆ. ಮತ್ತೆ ಕೋಕೋನು ಇದಾವ? ಕೋಕೋ ಇದಾವೆ ಸರ್. ಎಷ್ಟಿದಾವೆ ಅವು? ಅದೊಂದು 6 ಗಿಡ ಇದಾವೆ. ಎಲ್ಲ ಕಾಯಿ ಬರ್ಲಿಕ್ಕಾಗಿದೆ ಸರ್, ಕಾಯಿ ಈ ವರ್ಷನೂ ಬಂದಿದೆ, ನೋಡೋಣ ಮುಂದೆ. ಅದು ಅದನ್ನು ಮಾರಾಟ ಮಾಡ್ತೀವಿ, ಮಾರಾಟ ಮಾಡಬಹುದು ಸರ್. ಅದು ನಮಗೆ ಹತ್ತಿರದಲ್ಲಿ ಸುಳ್ಳಿ ಇದಾವೆ, ಈ ಕೇರಳ ಭಾಗದಲ್ಲಿ ತಗೊಂಡು ಹೋಗ್ತಾರೆ. ಅದು ಪರವಾಗಿಲ್ಲ, ಪರವಾಗಿಲ್ಲ. ಮತ್ತೆ ಸಾಕಷ್ಟು ಎಲೆ ಉದುರಿಸುತ್ತೆ, ಗೊಬ್ಬರ ಆಗುತ್ತೆ, ಗೊಬ್ಬರ ಆಗುತ್ತೆ ಸರ್. ಒಳ್ಳೆ ಬೆಳೆನೆ ಅದು. ಹೌದು. ಮತ್ತೆ ಈ ಕಿತ್ತಳೆನು ಹಾಕೊಳ್ತೀವಿ ಅಂತ ಹೇಳಿದ್ರೆ, ಕಿತ್ತಳೆ ಎಷ್ಟು ಗಿಡ ಅದು? ಕಿತ್ತಳೆ ಇದೆ ಸರ್. ಇವಾಗ ಕಾಫಿ ಗಿಡ ಕಡಿದು ಒಂದು 40 ಗಿಡನ ಕಾಫಿ ಗಿಡದ ಮೇಲೆ ದಾಟಿದ್ವಿ. ಇನ್ನು 1-2 ಬರ್ತಾರೆ, ಇನ್ನೊಂದು 2 ವರ್ಷ. ಯಾಕೆಂದ್ರೆ ನನಗೆ ಅದೊಂದು ಬೇಜಾರಿತ್ತು, ಹಳೆ ಮರಗಳೆಲ್ಲ ಹೋಗ್ಬಿಟ್ಟು ಈಗ ಹೊಸದಾಗಿ ಹಿಡಿಬೇಕು ಅಂತೇಳಿ ಹೊಸದಾಗಿ ಮಾಡಿದ್ವಿ. ಎಷ್ಟು ಮರಗಳು ಎಲ್ಲ? ಒಂದು 60 ಗಿಡ ಹಾಕಿದ್ವಿ, ಅದನ್ನ 40 ಮೇಲ್ಗಡೆ ಬಂದಿದೆ ಗಿಡಗಳು ಬಂದಿದೆ. ಅದು ಇನ್ನು ಹಣ್ಣು ಬಿಡಬೇಕು, ಹಣ್ಣು ಬಿಡಬೇಕು. ಹಣ್ಣು ಅಂತೇಳಿದ್ರೆ ಈ ಕಿತ್ತಳೆದು ಒಂದು ಗುಣ ಇದೆ, ಅದರಲ್ಲಿ ಸಾಧಾರಣ ಇವತ್ತು ಎಲ್ಲ ನಮ್ಮ ರೈತರೆಲ್ಲ ಸ್ವಲ್ಪ ಹಿಂದೆ ಆಗ್ತದೆ. ಯಾಕೆಂದ್ರೆ ಮಳೆಗಾಲದ ದೊಡ್ಡ ಕಿತ್ತಳೆನಿಂದ ಬೀಜ ತೆಗಿಬೇಕು. ಕಿತ್ತಳೆನಲ್ಲಿ 2 ಸಲ ಫಲ ಬರ್ತದೆ, 1 ಜೂನ್ನಲ್ಲಿ, ಇನ್ನೊಂದು ಡಿಸೆಂಬರ್ ಅಲ್ಲಿ. ಡಿಸೆಂಬರ್ ಚೆನ್ನಾಗಿರುತ್ತೆ, ಒಳ್ಳೆ ತಿನ್ನೋದಕ್ಕೆ, ತಿನ್ಲಿಕ್ಕೆ ಚೆನ್ನಾಗಿರುತ್ತೆ. ಅದು ಬೀಜ ಅಷ್ಟು ಉತ್ತಮವಾಗಿ ಬರಲ್ಲ. ನಮಗೆ ಜೂನ್ ಒಳ್ಳೆ ಕಿತ್ತಳೆಣ್ಣು ಒಳ್ಳೆ ಗುಂಡಿಯಾಗಿರ್ತದೆ, ಅದರಿಂದ ಬೀಜ ತೆಗೆದ್ರೆ ನಾವು ಉತ್ತಮ ಕಿತ್ತಳೆಣ್ಣು ತೆಗೆಯಬಹುದು ಸರ್. ಮತ್ತೆ ಈ ಚಟ್ಟಳ್ಳಿಲೆಲ್ಲ ಸಸಿಗಳೆಲ್ಲ ಕೊಡ್ತಾ ಇದ್ದಾರೆ ಸರ್, ಅಲ್ಲಿ ತಗೊಂಡು ಚಟ್ಟಳ್ಳಿಯಲ್ಲಿ ಕೊಡ್ತಾ ಇದ್ದಾರೆ, ತುಂಬಾ ಕಡೆ ಕೊಡ್ತಾ ಇದ್ದಾರೆ. ನಿಂಬೆನೂ ಹಾಕೊಂಡಿದೆ? ನಿಂಬೆ, ನಿಂಬೆ ಇದೆ ಸರ್. ನಿಂಬೆ ದಪ್ಪ ನಿಂಬೆ ಇದೆ, ಸಣ್ಣ ನಿಂಬೆ ಇದೆ. ಅದನ್ನು ಏನಾದ್ರು ಮಾರಾಟ ಮಾಡಬಹುದು? ಎಲ್ಲ ಮಾರಾಟ ಮಾಡಬಹುದು. ನಮಗೆ ನಾವು ಇನ್ನೊಂದು ಒಂದು ಪಾರಂಪರಿಕ ವೈದ್ಯರು, ಪಾರಂಪರಿಕ ವೈದ್ಯರು ಅಂತೇಳಿದ್ರೆ ಈಗ ನಿಂಬೆಯಿಂದ ನಾವು ಸಾಧಾರಣ ಹಾವು ಕಚ್ಚಿದಕ್ಕೆ ನಿಂಬೆ ಹಣ್ಣು ಅರಿಶಿಣ ಸೇರಿಸಿ ಔಷಧಿ ಹಾಕೋದು. ಅದೊಂದು ಏನು ಅಂತೇಳಿದ್ರೆ ನಾವು ಏನು ಸಂಪಾದನೆ ಮಾಡ್ತೇವೆ ಅದ್ರಲ್ಲಿ ಒಂದು ಸ್ವಲ್ಪ ಆದ್ರೂ ದಾನ ಬೇಕಲ್ಲ ಸರ್. ಮತ್ತೆ ಜೇನು ಇದೆ, ಜೇನು ಬೇಕಾಗುತ್ತದೆ ವೈದ್ಯಕ್ಕೆ. ಹೌದು ಸರ್. ಅದರಿಂದ ತೋಟದಲ್ಲಿ ಮಧ್ಯದಲ್ಲಿ ನಮ್ಮ ಅಶೋಕ ಗಿಡ ಹಾಕೊಂಡಿದೀವಿ, ಶೀತಲ ಅಶೋಕ ಹಾಕೊಂಡಿದೀವಿ, ಬೇರೆ ಬೇರೆ ಔಷಧಿ ಗಿಡಗಳು ಇದಾವೆ. ಅವನ್ನು ಯಾರಾದ್ರೂ ಕಲಿಯುವ ಮಕ್ಕಳಿದ್ರೆ, ಯಾವ್ದು PhD ಯಾವ್ದು ಮಾಡುವ ಮಕ್ಕಳಿದ್ರೆ ಅವ್ರಿಗೆ ಕೂಡ ಒಂದಷ್ಟು ತೋರಿಸಿ ಮುಂದಕ್ಕೆ ಅವರು ಬೆಳೀಲಿ ಅಂತೇಳಿ ಅವರಿಗೊಂದು ಇದು ಮಾಡ್ತೀವಿ. ಮತ್ತೆ ಮ್ಯಾಂಗೋ ಸ್ಟೀನ್ ಕೂಡ ಇದೆ. ಇದೆ ಸರ್. ಅದು ಪಲಗ ಬರಕ್ಕಾಗಿಲ್ಲ. ಏನು ಮ್ಯಾಂಗೋ ಸ್ಟೀನ್ ಅದು ಹೆಂಗಿರುತ್ತೆ ನೋಡೋದಕ್ಕೆ? ಅದು ಒಂಥರ ಕಪ್ಪಣ್ಣಾಗಿರ್ತದೆ, ಒಳಗಡೆ ಹೊಡೆದಾಗ 3 ಕಳಗಳಾಗಿರ್ತದೆ. ಅದು ಬೀಜ ಕಾಣದಿಲ್ಲ. ನಾವು ಈಗ ಗಿಡ ಬೇರೆ ಕಡೆ ತಂದು ಹಾಕಿದ್ದು, ನಾನು ಅವತ್ತು ತಿಂದು ಈ ಬೀಜ ಯಾಕೆ ಕಾಣದಿಲ್ಲ ಅಂತ ಹೇಳಿದೆ. ಆಗ ಮಗನ ಜೊತೆ ಕೇಳಿದೆ, ಇಲ್ಲ ಅದೇ ಬೀಜ ಅಂತ ಹೇಳಿದ್ರು. ಹೇಗೆ ಚೆನ್ನಾಗಿರುತ್ತೆ ಹಣ್ಣು? ಚೆನ್ನಾಗಿರ್ತದೆ. ನಮ್ಮಲ್ಲಿ ಪಲಕ ಬಂದಿಲ್ಲ, ನಾನು ಬೇರೆ ಕಡೆ ತಿಂದೆ. ಎಷ್ಟು ಸಸಿ ಹಾಕೊಂಡಿದ್ದಾರೆ? ಒಂದು 8 ಸಸಿ ಇದಾವೆ. 8 ಸಸಿ. ಮತ್ತೆ ಅಗರ್ವುಡ್ ಮರಗಳು ಇದಾವೆ ಅಂತ ಅಂದ್ರೆ, ಅದ್ರದ್ದು ಏನು ವಿಶೇಷ? ಅಗರ್ವುಡ್ ಅಂತ ಹೇಳಿದ್ರೆ ಅದು ಸೆಂಟಿಗೆ ನೋವು ಹೋಗ್ತದೆ ಸರ್. ಅದು ನಮ್ಮಲ್ಲಿ ಏನಾಯ್ತು ಅಂತೇಳಿದ್ರೆ, ನಮ್ಮ ಶಿರ್ಸಿಯವರು ಮೊದಲು ಅದರದ್ದು ಅಗರ್ವುಡ್ ಕಂಪನಿಯವರು ತಂದು ಕೊಟ್ರು, ಹಾಕಿದೀವಿ. ವರ್ಷ ವರ್ಷ ಒಂದು 50-100 ಹಾಕೊಂಡಿದೀವಿ. ಅದು ತುಂಬಾ ಮರ ಉಳ್ಕೊಂಡಿದೆ. ಅದು ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು. ಮರ 6 ವರ್ಷದ ಮರ ಇದಾವೆ, 5 ವರ್ಷದ ಮರ ಇದಾವೆ, 7 ವರ್ಷದ ಮರಗಳು ಇದಾವೆ. ಮುಂದೆ ನೋಡೋಣ ಅಂತ ಇದು ಮಾಡಿದೀವಿ. ಮತ್ತೆ ಅವಕ್ಕೆ ಸೋಂಕು ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಸೋಂಕು ಪಕ್ಕದಲ್ಲಿ ಮಾಡಿದ್ದಾರೆ ಸರ್, ಹೇಗೆ ಬಂದಿದೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೆರಳಾಗಿ ಗೊಬ್ಬರ ಆಗಿ ಇರ್ತದೆ. ಒಳ್ಳೆ ಮರನೇ ಅದು, ಮರ ಚೆನ್ನಾಗಿದೆ, ಒಳ್ಳೆ ನೆರಳು ಕೊಡ್ತದೆ. ಬರೇ ಏಲಕ್ಕಿಯಾಗಿ ಮಾಡೋರಿಗೆ ಅಗರೋಡು ಉತ್ತಮ. ಇನ್ನು ಅದರಲ್ಲಿ ಮರ ಹತ್ತಿ ಕೊಂಬೆ ಕಡಿತೀನಿ ಅಂತ ಹೇಳಿದ್ರೆ ಆಗಲ್ಲ, ಯಾಕಂದ್ರೆ ಅಷ್ಟೊಂದು ಸ್ಮೂತ್ ಆದ ಮರ, ದಪ್ಪ ಕೊಂಬೆ ಹತ್ರ ಮುರಿದು ಎಲೆ ಉದುರಿಸುತ್ತೆ, ಅದು ಎಲೆ ಉದುರಿಸುತ್ತೆ, ಎಲೆ ಉದುರಿಸುತ್ತೆ, ಮತ್ತೆ ಹೂ ಬರ್ತದೆ, ಕಾಯಿನೂ ಕೂಡ ಆಗ್ತದೆ ಸರ್ ಅದರಲ್ಲಿ, ಹೂ ಉಜ್ಜೇನಿಗೆ ಹೂ ಒಳ್ಳೆಯ ಹೂ ಆಗ್ತದೆ. ಅಂದರೆ ನೀವು ಮುಖ್ಯವಾಗಿ ಅದನ್ನ ವಾಣಿಜ್ಯ ಒಂದು ರೀತಿಯಲ್ಲಿ ಕೃಷಿ ಮಾಡಬೇಕು ಅಂತ ಪ್ರಾರಂಭ ಮಾಡಿ, ಅದನ್ನ ಮಾರಾಟ ಮಾಡಬಹುದು, ಮಾರಾಟ ಮಾಡಬಹುದು ಅಂತ ಹೇಳಿ ಇನ್ನು ಮುಂದೆ ನೋಡಬೇಕು, ಮುಂದೆ ನೋಡ್ಬೇಕು ಮುಂದೆ ಹೆಂಗೆ ಆಗ್ತದೆ. ಅದಕ್ಕೆ ಈ ಶಿಲೀಂಧ್ರದ ಸೋಂಕು ತಗಲಿಸಿ ಅದೇನು ಈ ಸುಗಂಧ ದ್ರವ್ಯಕ್ಕೆ ಹೋಗುತ್ತೆ ಅಂತ ಹೇಳಿ. ಅಂದ್ರೆ ನಿಮಗೆ ಸಸಿ ಯಾರು ಕೊಟ್ಟರು? ಅದು ಸಸಿ ಶೃಂಗೇರಿಯವರು ತಂದು ಸಪ್ಲೈ ಮಾಡ್ತಾ ಇದ್ರು, ಅವಾಗ ನೋಡೋಣ ಅಂತೇಳಿ ಒಂದು 10 ಗಿಡ ತಂದಿದ್ವಿ. ನೋಡುವಾಗ ನಮ್ಮ ಮಣ್ಣಿನಲ್ಲಿ ಚೆನ್ನಾಗಿ ಬರ್ತದೆ, ಅದಕ್ಕೆ ಈಗ ಒಂದು ಉಳದು ಸೊಪ್ಪು ಮೇಯ್ತವೆ, ಅದನ್ನು ಕೆಲವರು ಗ್ರೀನ್ ಟೀ ಸಮೇತ ಮಾಡಿ ಕುಡಿತಾರೆ ಸೊಪ್ಪನ್ನು, ಅದನ್ನು ಒಂದು ಪ್ರಯೋಗಕ್ಕೆ ಕೈ ಹಾಕಿದ್ದಾರೆ. ಇಷ್ಟೆಲ್ಲ ಕೃಷಿ ಇದೆಯಲ್ಲ ನಿಮ್ದು, ಅಡಿಕೆ ಮರಗಳು ಎಷ್ಟಿದಾವೆ? ಅಡಿಕೆ ಮರ ಇದ್ದಾವೆ ಸರ್, ಅಡಿಕೆ ಮರ ಕೆಲವು ಫಸಲು ಬರ್ತದೆ, ಕೆಲವು ಸಣ್ಣ ಹಾಕಿದ್ವಿ. ಆನೆದು ಸ್ವಲ್ಪ ಅವಳಿದೆ, ಆನೆಯನ್ನು ಸ್ವಲ್ಪ ಜೇನು ಪೆಟ್ಟಿಗೆ ಇಟ್ಟು ಸ್ವಲ್ಪ ಕಂಟ್ರೋಲ್ ಮಾಡಿದೀವಿ, ಯಾಕಂದ್ರೆ ಚೆನ್ನಾಗಿ ಜೇನು ಪೆಟ್ಟಿಗೆಯಲ್ಲಿ ಕುಟುಂಬಗಳ ಸಂಖ್ಯೆ ಜಾಸ್ತಿ ಇದ್ರೆ ಆನೆ ಬರೋದಿಲ್ಲ ಆ ದಾರಿಯಲ್ಲಿ. ಇನ್ನು ನಾವು ಕುಟುಂಬ ಜಾಸ್ತಿ ಇದೆ ಅಂತೇಳಿ ಆನೆ ನೀರಿಗೆ ಹೋಗೋಬಾಗಿದ್ರೆ ಆನೆ ಏನಾದ್ರೂ ಬಿಡೋದು, ಜೊತೆಯಲ್ಲಿ ಬಂದ್ಬಿಟ್ರೆ ಆನೆ ಮೊಯ್ಚು ಹಾಕ್ಬಿಡ್ತವೆ. ಮಾಮೂಲಿಯಾಗಿ ಹೊಳೆ ಅಥವಾ ಕೆರೆ ಇದ್ದ ಭಾಗಕ್ಕೆ ಹೋಗುವಾಗ ಆ ಭಾಗನ ನಾವು ಯಾವುದೇ ಕಾರಣಕ್ಕೆ ಬಂದ್ ಮಾಡಬಾರ್ದು, ಜನಪೆಟ್ಟಿಗೆ ಇಟ್ಟು ಅದು ಬಿಟ್ಟು ಬೇರೆ ತೋಟಕ್ಕೆ ಬರದಂಗೆ ಇಟ್ಟುಕೊಳ್ಬಹುದು. ಜನಪೆಟ್ಟಿಗೆ ಇಟ್ಟರೆ ಆನೆಗಳು ಬರೋದು ಕಡಿಮೆ, ಕುಟುಂಬಗಳ ಸಂಖ್ಯೆ ಚೆನ್ನಾಗಿದ್ದು ಆ ಸೌಂಡ್ ಬರ್ತದೆ ಜೇನ್ದು ಒಂದು ಸೌಂಡ್, ಆ ಸೌಂಡ್ ಬಂದ್ರೆ ಕಂಟ್ರೋಲ್ ಆಗುತ್ತದೆ. ಜೇಂಕಾರ ಅದು ಒಂದು ಸೌಂಡ್ ಬಂದ್ರೆ ಕಂಟ್ರೋಲ್ ಆಗುತ್ತದೆ. ಅಷ್ಟು ಬರಲ್ಲ, ಇಷ್ಟಪಡಲ್ಲ, ಇಷ್ಟಪಡಲ್ಲ. ಮತ್ತೆ ಒಟ್ಟಾಗಿ ಎರಡು ಮೂರು ಆನೆ ಬಂದ್ರೆ ನೂಕು ನುಗ್ಗಲ್ಲಿ ಬಂದ್ರೆ ಒಂದು ಎರಡು ಪೆಟ್ಟಿಗೆ ಗ್ಯಾರಂಟಿ ಮೌಚು ಆಗ್ತವೆ, ಆ ಓಡ್ತವೆ ಅವು. ಅದೊಂದು ಇದೆ, ಅದೊಂದು ಅನುಕೂಲ ಅನುಕೂಲ ಆಗಿದೆ ಸರ್. ಅಂದ್ರೆ ನಿಮ್ಮ ಇಷ್ಟೆಲ್ಲ ಬೆಳೆಗಳನ್ನು ಬೆಳಿತಾರಲ್ಲ ನಂದಕುಮಾರ್, ನಿಮ್ಮ ಜೇನು ಕೃಷಿಗೆ ಇದರಿಂದ ಬಹಳ ಅನುಕೂಲ ಆಗಿದೆ. ಅನುಕೂಲ ಆಗಿದೆ ಸರ್, ಹೂ ಬಿಡುತ್ತೆ. ಹೌದು ಸರ್, ಮತ್ತೆ ಪರಾಗಸ್ಪರ್ಶನು ಚೆನ್ನಾಗಾಗುತ್ತೆ ಬೆಳೆಗಳಲ್ಲಿ. ಇಲ್ಲಿ ಹೂಗಳೆಲ್ಲ ಜೇನು ಕುಟುಂಬಗಳಿಗೆ ಪರಾಗ ಮತ್ತು ಮಕರಂದ ಒದಗಿಸ್ತವೆ, ಒಂದು ರೀತಿ ಸಮಗ್ರ ಕೃಷಿ ಇದು. ಸಮಗ್ರ ಕೃಷಿ ಮತ್ತೆ ಸಂತೋಷ ಇದೆ ಸರ್ ಕೃಷಿಯಲ್ಲಿ. ಈಗ ನಾನು, ನನ್ನ ಹೆಂಡತಿ ಜಯಮಣಿ, ಮಗ ಪ್ರಶಾಂತ್, ಮೂರೇ ಜನ ಸೇರಿಕೊಂಡು ಎಲ್ಲವನ್ನು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಭಾಗದಿಂದ ಒಂದು ಕಡೆ ಸ್ವಚ್ಛಗ್ರಾಮ ಆಗ್ಬೇಕು, ಒಬ್ಬರು ಅಸಹಕಾರಿಗೆ ಹೋಗ್ಬೇಕು, ಇನ್ನೊಬ್ಬರು ಸಗಣಿ ಎತ್ತಬೇಕು, ಒಂಥರ ಬಿಡುವೆ ಇರಲ್ಲ. ಅವಾಗ ನಾನು ಬೇರೆ ಏನು ಚಿಂತೆ ಇಲ್ಲ, ಒಂದು ಸಂತೋಷದ ವಾತಾವರಣ. ಮತ್ತೆ ದನಗಳನ್ನು ಕಟ್ಟಾಕೋದು, ಮತ್ತೆ ಸಾಧಾರಣ ನಾನು ಮಧ್ಯಾಹ್ನ 1:30 to 3 o'clock ದನಗಳನ್ನು ಮೇಯಿಸ್ತೀವಿ, ಅದು ಆ ಸಂತೋಷ ಇಲ್ಲೂ ಸಿಕ್ಕಲ್ಲ. ಉದಾಹರಣೆ, ನನ್ನ ಮಾಸ್ಟರ್ ಬೈತಾ ಇದ್ರು, ಕಲಿಯಕಾಗದಿದ್ರೆ ದನ ಕಾಯಿ ಅಂತೇಳಿ. ನಾನು ತುಂಬಾ ಜನರ ಜೊತೆ ಇದ್ದೀನಿ, ಅದು ನನಗೆ ಆಶೀರ್ವಾದ ಕಾಣ್ತದೆ. ಆ ದನಗಳ ಜೊತೆ ಏನ್ ಸಮಯ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಆರೋಗ್ಯ ಚೆನ್ನಾಗಿದೆ, ಖುಷಿನೂ ಇದೆ, ಆತರ ಹೋಗ್ತದೆ. ಮನೆ ಮಂದಿ ಎಲ್ಲ ಒಟ್ಟಾಗಿ ಸೇರಿಸಿದ್ರೆ ಆಗ್ತದೆ. ಇನ್ನು ನಾನು ಇನ್ನೊಂದು ಹೇಳ್ತೀನಿ, ತುಂಬಾ ಜನರು ರೈತರಿಸ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ, ನನ್ಗೆ ತುಂಬಾ ಬೇಜಾರು. ನಾನು ಹೇಳುದು, ಅವ್ರು ಯಾವುದೇ ಕೃಷಿ ಮಾಡಲಿ ಅವರ ಮನೆ ಒಳಗೆ ಒಂದು ಮಾತಾಡ್ಕೊಳ್ಬೇಕು, ಯಾಕಂದ್ರೆ ಕುಟುಂಬದಲ್ಲಿ ನಾವು ಹಿಂಗೆ ಮಾಡು ಅಂತ ಹೇಳಿದ್ರೆ ಅವರು ಪರಸ್ಪರ ಮಾತಾಡ್ಕೊಂಡಿದ್ರೆ ಅವರು ಆತ್ಮಹತ್ಯೆ ಮಾಡ್ಕೊಳ್ಬೇಕಂದಿಲ್ಲ. ಇದು ಏನಾಗುತ್ತೆ ಅಂದ್ರೆ, ನಾನು ನನ್ನಷ್ಟಕ್ಕೆ ಹೋಗಿ ಯಾವುದೋ ಮಾಡ್ಕೊಳ್ಳೋದು, ಅಲ್ಲಿ ನಷ್ಟ ಬರೋದು, ಮನೆಯವರು ಮತ್ತೆ ಅದರಿಂದ ಹೋಗೋದಿಲ್ಲ, ಆದ್ರಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋದು. ಬೇರೆ ಬೇರೆ ಒಳ್ಳೊಳ್ಳೆ ರೈತರು ಇರ್ತಾರೆ, ರೈತರು ಅವ್ರ ಜೊತೆ ಕೇಳಿ ಹೆಂಗ್ ಮಾಡ್ತಾ ಇದ್ರೆ ಮಾಡ್ಕೊಳ್ಬಹುದು. ಸ್ವಲ್ಪ ರೈತರು ಅಂತ ಹೇಳಿದ್ರೆ ಸ್ವಲ್ಪ ಆ ಕಡೆ ಈ ಕಡೆ ಸಾಧಕ ಬಾಧಕ ಇದ್ದಾವೆ, ಯಾವ ಕೃಷಿಯಲ್ಲಿ ಆದರೂ ಸಾಧಕ ಬಾಧಕ ಇದ್ದಾವೆ. ಯಾವುದು ನಷ್ಟನು ಕೆಲವು ಆಗುತ್ತದೆ, ಲಾಭನು ಆಗುತ್ತದೆ. ನಷ್ಟ ಆಗಿದನ್ನು ನಷ್ಟ ಅಂತ ಚಿಂತೆ ಮಾಡೋದು, ನಷ್ಟ ಆದ್ರೆ ಸಣ್ಣ ಪ್ರಮಾಣದ ನಷ್ಟ ಆಗೋದು, ಬಂದು ಬಿಟ್ರೆ ಎಷ್ಟೋ ಪಾಲು ಬಂದಿರ್ತದೆ. ನಷ್ಟ ಆಗಿದ್ದನ್ನ ಲೆಕ್ಕ ಹಾಕೊಂಡು ಅದನ್ನ ಬಿಡದೆ ಅದರಿಂದ ಹೋದ್ರೆ ಸುಖ ಸಂತೋಷ ಎಲ್ಲ ಇದೆ, ಎಲ್ಲರಿಗೂ ಮಾಡಿಕೊಳ್ಬಹುದು. ನಾನು ಹೇಳೋದು ಎಲ್ಲರಿಗೂ ಹೇಳೋದಂತೆ, ಹುಡುಗರೆಲ್ಲ ಹೊರಗಡೆ ಬೆಂಗಳೂರೆಲ್ಲ ಹೋಗ್ತಾರೆ, 40 ವರ್ಷಕ್ಕೆ ಕೆಲಸ ಬಿಟ್ಟು ಬನ್ನಿ, ಒಂದಷ್ಟು ಸಂಪಾದನೆ ಮಾಡ್ಕೊಂಡು ಬನ್ನಿ, ಮತ್ತೆ ತಮ್ಮ ಜಮೀನಲ್ಲಿ ಆದಷ್ಟು ಕೃಷಿ ಮಾಡಿ, ಕೃಷಿ ಮಾಡಿದ ಆರೋಗ್ಯನು ಚೆನ್ನಾಗಿರ್ತದೆ ಅಂತ ನಾವು ಹೇಳೋದು ಸರ್. ಯಾಕಂದ್ರೆ ಹೊರಗಡೆ ಕೆಲಸ ಮಾಡೋಕೆ ಹೋದ್ರೆ ಅವ್ರು ಎಷ್ಟೇ ಸಂಬಳ ಕೊಟ್ರು ಅಲ್ಲಿ ಖರ್ಚಿಗೆ ಸರಿ ಹೋಗ್ಬಿಡುತ್ತೆ. ಖರ್ಚಿಗೆ ಅಂತ ಹೇಳಿದ್ರೆ ಇವತ್ತು ನೋಡಿ, ಬೆಂಗಳೂರಿಗೆ ಹೋಗ್ತಾರೆ, ಅವರಿಗೊಂದು ರೂಮ್ ಬಾಡಿಗೆ ಬೇಕು, ನೀರು ಬಾಡಿಗೆ ಕೊಡ್ಬೇಕು, ಕರೆಂಟ್ ಬಾಡಿಗೆ ಕೊಡ್ಬೇಕು. ಇದು ನಮ್ಮ ಊರಲ್ಲಿದ್ರೆ ಅದು ಯಾವ ಬಾಡಿಗೆ ಅಲ್ಲ. ಇವತ್ತೇನಾಗಿದ್ರೆ ಜಮೀನು ಕಾಪಾಡ್ಕೋಬಹುದು, ಜಮೀನು ಕಾಪಾಡ್ಕೊಳ್ಬಹುದು. ಇವತ್ತು ಹಳ್ಳಿನು ಕೂಡ ಸಿಟಿ ಮಟ್ಟಕ್ಕೆ ಬಂದ್ಬಿಟ್ಟಿದೆ, ಅದರಿಂದ ಜೀವನ ಮಾಡ್ಕೊಂಡು ಹೋಗ್ಬೋದು ಸರ್, ಆರಾಮಾಗಿ ಹೋಗ್ಬೋದು. ಸರ್ಕಾರದವರು ಕೂಡ ಈ ಆತ್ಮಹತ್ಯೆ ಆಲೋಚನೆ ಬರುತ್ತಲ್ಲ ಮನಸ್ಸಿಗೆ, ಅದನ್ನ ನಿವಾರಣೆಗೋಸ್ಕರನೇ ಒಂದು ಟೆಲಿಮನಸ್ ಅಂತ ಒಂದು ಉಚಿತ ದೂರವಾಣಿ ಸಂಖ್ಯೆ ಮಾಡಿದ್ದಾರೆ, 1444 1616 ಉಚಿತ ದೂರವಾಣಿ ಸಂಖ್ಯೆ. ಇದಕ್ಕೆ ಕರೆ ಮಾಡಿ ಅಲ್ಲಿ ತಜ್ಞರು ಕುಂತಿರ್ತಾರೆ, ಡಾಕ್ಟರು ಮನೋವೈದ್ಯರು ಕೂಡ ಇರ್ತಾರೆ, ಅವರು ಸಮಾಲೋಚನೆ ಮಾಡಿ ಅವ್ರಿಗೆ ಪರಿಹಾರ ಒದಗಿಸ್ತಾರೆ. ನಿಮ್ಮ ಒಂದು ಸಂದರ್ಶನದ ಮೂಲಕ ಬೇರೆ ರೈತರಿಗೂ ಕೂಡ ಈ ವಿಚಾರವನ್ನು ತಿಳಿಸೋಣ. ನನಗೆ ಅದು ಏನೇ ಆಗಿದೆ, ಈಗ ನಾವು ರೈತರಾದ್ರಿಂದ ಒಬ್ರು ಹಿಂಗೆ ಮಾಡ್ಕೊಂಡ್ರು ಅಂತೇಳಿ ನಮಗೆ ಒಂಥರ ದುಃಖ ಆಗ್ತದೆ, ಯಾಕಂದ್ರೆ ಯಾಕೆ ಮಾಡಿಕೊಂಡ್ರು ಅಂತೇಳಿ ಇದಾಗ್ತದೆ. ಕೃಷಿ ಮೇಲೆ ನಾವು ಹೆಚ್ಚು ಖರ್ಚು ಮಾಡದಲ್ಲೇ ನಮ್ಮೆಲ್ಲರೂ ಸಂಪನ್ಮೂಲಗಳನ್ನೇ ಬಳಸ್ಕೊಂಡು ಮಾಡಿದ್ರೆ ಏನು ನಷ್ಟ ಆಗಲಿಲ್ಲ ಅಂತೇಳಿದ್ರೆ, ಅವ್ರು ಯಾವುದೋ ಕೃಷಿ ಮಾಡಿ ತುಂಬಾ ಅದಕ್ಕೆ ಗೊಬ್ಬರ ಹಾಕೋದು, ತುಂಬಾ ಯಾವ್ದ್ಯಾವ್ದು ಗೊಬ್ಬರ ಹಾಕೋದು, ಯಾವ್ದ್ಯಾವ್ದು ಕೆಮಿಕಲ್ ತರೋದು, ಮತ್ತೆ ಅವ್ರದ್ದು ಎಷ್ಟೋ ದುಪ್ಪಟ್ಟು ಖರ್ಚು ಮಾಡಿದ್ದಾರೆ, ಆ ದುಡ್ಡು ಬರೋದಿಲ್ಲ, ವಾಪಸ್ ಬರೋದಿಲ್ಲ. ನಮ್ಮ ಕೈಲಾಗೋ ಕೆಲಸಗಳೆಲ್ಲ ನಾವೇ ಮಾಡ್ಕೊಳ್ಬೇಕು. ನಾವು ಮೊದಲು ಕೃಷಿಯಲ್ಲಿ ಮಾಡುವಾಗ ನಮ್ಮಲ್ಲಿ ಏನು ನಮ್ಮಲ್ಲಿ ಸಿಗ್ತದೆ ಅದನ್ನೇ ಉಪಯೋಗಿಸ್ಕೊಂಡು ಹೋಗ್ಬೇಕು. ಯಾವ್ದಾವ್ದು ಇದು ಮಾಡಿದ್ರೆ ಆಗದು. ಈಗ ನಾವು ಒಂದು ಬಾಳೆ ಹಾಕ್ತೀವಿ, ವಿಜ್ಞಾನಿಗಳನ್ನು ಯಾವ್ದು ಹಾಕೋದು ಒಳ್ಳೇದು ಕೇಳ್ಕೊಳ್ಬಹುದು. ಬೆಳೆಗಳು ಅವರಿಗೆ ಗೊತ್ತಿರ್ತದೆ. ಇವತ್ತು ಹೇಗಾಗಿದೆ ವಿಜ್ಞಾನಿಗಳು ಇನ್ನಿನ್ನು ಮುಂದೆ ಸಾಧಾರಣ ರೈತ ಯಾವುದೋ ನರ್ಸರಿಗೆ ಹೋಗೋ ಅವರ ಜೊತೆಲಿ ಕೈಯಲ್ಲಿ ಒಂದು ಗಿಡ ಇರ್ತದೆ, ಯಾಕಂದ್ರೆ ಅವರು ಎಲ್ಲ ಗಿಡ ಬೇರೆ ಗಿಡ ಬೆಳೆಸ್ಬೇಕು ಅಂತ. ವಿಜ್ಞಾನ ಇದಲ್ಲ, ಒಂದು ಗಿಡ ಆದ್ಮೇಲೆ ಇನ್ನೊಂದು ಗಿಡದ ಹಿಂದೆ ಹೋಗ್ತಾರೆ, ಯಾವುದು ಫಸಲು ಚೆನ್ನಾಗಿ ಬರ್ತದೆ ಅಂತದೆಲ್ಲ ಮಾಡ್ಕೊಳ್ಬಹುದು. ಇವತ್ತು ವ್ಯವಸ್ಥೆ ಚೆನ್ನಾಗಿದೆ, ಒಂದು ಕಾಲದಲ್ಲಿ ಕೃಷಿಗೆ ಏನು ಸಪೋರ್ಟ್ ಇತ್ತಿಲ್ಲ, ಇವತ್ತು ಎಲ್ಲಾ ಇಲಾಖೆಗಳು ಸಪೋರ್ಟ್ ಮಾಡ್ತಾರೆ. ಸಾಕಷ್ಟು ನಮ್ಮ ಸರ್ಕಾರದವರು ಕೂಡ ಸಾಕಷ್ಟು ಬೆಂಬಲ ಕೊಡ್ತಾ ಇದ್ದಾರೆ. ಆ ಬೆಂಬಲವನ್ನು ಎಲ್ಲರೂ ವ್ಯವಸ್ಥೆ ಮಾಡ್ಕೊಳ್ಬಹುದು. ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಲ್ಲಿ ಪ್ರಧಾನ ಮಂತ್ರಿಯವರ ಕಡೆಯಿಂದ ವರ್ಷಕ್ಕೆ 6,000 ರೂಪಾಯಿ ಬರುತ್ತೆ. 6,000 ಬರ್ತದೆ. 6,000 ನಾವು ರೇಷನ್ಗೆ ತಗೊಳ್ಬಾರ್ದು, ಅದನ್ನು ಏನಾದ್ರೂ ಕೃಷಿಗೆ ಹಾಕೊಳ್ಬೇಕು. ಏನಿದ್ರು ಕೃಷಿ ಸಮ್ಮಾನ ಬಂತು, ಬಂದ ತಕ್ಷಣ ಯಾವ್ದಾದ್ರು ಒಂದು 2 ಗಿಡ ತಂದು ಹಾಕೋದು. ಕೃಷಿ ಯಂತ್ರೋಪಕರಣಗಳನ್ನು ಎಲ್ಲ ಕೊಡ್ತಾ ಇದೆ. ರಿಯಾಯಿತಿ ಅದನ್ನು ಕೂಡ ತಗೋಬಹುದು. ನಾವೇ ಕೆಲಸ ಮಾಡ್ಕೋಬಹುದು. ವೀಡ್ ಕಟ್ಟರ್ ಸಿಗ್ತದೆ, ವೀಡ್ ಕಟ್ಟರ್ಲ್ಲಿ ವೀಡ್ ಹೊಡ್ಕೊಳ್ಬಹುದು, ಮತ್ತೆ ಮರ ಮಿಷಿನ್ ಸಿಗ್ತದೆ. ಒಂದು ಕಾಲದಲ್ಲಿ ಏನಿತ್ತಿಲ್ಲ ಸರ್, ಈಗೆಲ್ಲ ಸೌಲಭ್ಯ, ಎಲ್ಲ ಸೌಲಭ್ಯ ಇದೆ. ಬಿತ್ತನೆ ಬೀಜನು ಕೊಡ್ತಾರೆ, ಸಸಿ ಕೊಡ್ತಾರೆ, ಸಸಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಇವತ್ತು ನಾವು ಮಾಡ್ಕೊಂಡು ಆರಾಮಾಗಿ ಹೋಗ್ಬಹುದು. ಅಷ್ಟೆಲ್ಲ ಬೆಂಬಲ ಇದೆ. ಹೌದು, ಅಂದ್ರೆ ನಿಮ್ ಮನೆಯವರು ಮಗ ಇವರೆಲ್ಲ ಕೈ ಜೋಡಿಸಿದ್ದಾರೆ. ನಿಮ್ಮ ಜರ್ಸಿ ಕೈ ಜೋಡಿಸ್ತಾನೆ ಮನೆಯವರು ಕೂಡ. ಮನೆಯವರು ಕೂಡ ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ. ಕೃಷಿಯಲ್ಲಿ ಖಂಡಿತ ಸರ್. ಮತ್ತೆ ಲಾಭನೂ ಏನ್ ತಂದು ಕೊಡ್ತಾ ಇದೆಯಾ? ಲಾಭ ತಂದು ಕೊಡ್ತಾ ಇದೆ ಸರ್. ಲಾಭ ತಂದು ಕೊಡ್ತಾ ಇದೆ. ನಾವು ಅದರಲ್ಲಿ ಏನು ನಮಗೆ ಬಂದ ಲಾಭದಲ್ಲಿ 1% ದಾನಕ್ಕಾಗಿ ಇಡ್ತೀವಿ ಸರ್. ಯಾರಾದ್ರು ಇಲ್ಲ ಪಾಪದವರು ಅವರಿಗೂ ಕೊಡಕ್ಕೆ ಅಂತೇಳಿ ವ್ಯವಸ್ಥೆ ಮಾಡ್ಕೊಂಡು. ಗಿಡ ಮೂಲಕ್ಕೆ ಒಂದು ಜ್ಞಾನದಿಂದ ನೀವು ಚಿಕಿತ್ಸೆನೂ ಕೊಡ್ತೀರಾ? ಕೊಡ್ತೀವಿ ಸರ್. ನಾವು ಹೇಳ್ತೀವಿ, ಬೆಳಿಗ್ಗೆ 8:30 ಒಳಗಡೆ ಬನ್ನಿ, ದೂರದಿಂದ ಬರುವವರಿಗೆ, ಬೆಂಗಳೂರಲ್ಲಿ ಆ ಕಡೆಯಿಂದ ಬರುವವರಿಗೆ ಭಾನುವಾರ ಬಂದ್ಬಿಡಿ ಅಂತ ಹೇಳ್ತೀವಿ. ಅದು ದುಡ್ಡಿಗಾಗಿ ಅಲ್ಲ, ನಿಮ್ಮ ಹತ್ರ ಇರೋ ವಿದ್ಯೆನ ಮುಂದುವರ್ಸ್ಕೊಂಡು ನಿಮ್ಮ ತಂದೆಯವರು ಮಾಡ್ತಾ ಇದ್ದಾರೆ. ತಂದೆಯವರು ವಂಶ ಪರಂಪರೆಗಾಗಿ ಬಂದಿವಿ ಸರ್. ನೀವು ಮುಂದೆ ನಿಮ್ಮ ಮಗನಿಗೆ ಕಲಿಸ್ಬೇಕು. ಮಗನಿಗೆ ಕಲಿಸ್ಬೇಕು ಸರ್. ಅದಕ್ಕೆ ಗಿಡ ಮೂಲಿಕೆಗಳು ಎಲ್ಲ ಬೆಳೆಸ್ಕೊಂಡಿದೆ. ಒಂದಷ್ಟು ದಿವಸ ಸ್ವಲ್ಪ ಹಾಕೊಂಡಿದ್ರು, ಮಧ್ಯದಲ್ಲಿ ಗಿಡಗಳು ನಶಿಸಿ ಹೋಗ್ತದೆ. ಕಳೆ ನಾಶಕದಿಂದ ನಮಗೆ ಬೇಕಾದಷ್ಟು ಗಿಡಗಳು ಹೋಗ್ತಾ ಇದೆ. ಅದು ಬೇಜಾರದ ಸಂಗತಿ. ಯಾಕೆಂದ್ರೆ ಈಗ ನಾನು ಗೋವು ಸಾಕಿದ್ರೆ ಗೋವನ್ನ ಒಂದೇ ಹೇಳ್ಬೋದು, ನಾನು ಲೆಕ್ಕ ಹಾಕ್ತೀನಿ, ಗೋವು ಮಾತ್ರ ಅಲ್ಲ ಬೇರೆ ಹುಲ್ಲು ಮೇಯುವ ಪ್ರಾಣಿಗಳು ಕೂಡ ಮೇಯ್ತಾ ಇದೆ. ಅದು ನಮಗೆ ತೊಂದರೆ, ಒಂದಲ್ಲ ಒಂದು ದಿವಸ ತೊಂದರೆ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಒಂದು ನಮ್ಮದು ಯಾವುದಾದ್ರು ಜೀವಿ ನಮ್ಮಿಂದ ಕೈ ಬಿಟ್ಟು ಹೋದ್ರೆ ನಮ್ಮದೊಂದು ಕಿರುಬೆರಳು ಹೋದಾಗೆ ಒಂದು ರೋಗ ಬಂದ್ಬಿಡ್ತದೆ. ಈಗ ನಮ್ಮ ಕೊಡಗಿನಲ್ಲಿ ಗುಳ್ಳೆ ನೀರು ವಿಪರೀತ ಇತ್ತು, ಇವತ್ತು ನಮ್ಮಲ್ಲಿ ಗುಳ್ಳೆ ನೀರು ಒಂದು ಕಾಣಲ್ಲ, ಅದು ಬೇಜಾರಾಗುತ್ತದೆ. ಹೌದೌದು. ಆತ್ಮೀಯ ರೈತ ಬಾಂಧವರೇ, ತಮಗೆ ನಂದಕುಮಾರ್ ಅವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9447373389. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9449273389. ತುಂಬ ಸಂತೋಷ ನಂದಕುಮಾರ್ ಅವರು. ನಿಮಗೆ ಶಿವಮೊಗ್ಗದಲ್ಲಿರುವಂತಹ ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದವರು ಅತ್ಯುತ್ತಮ ರೈತ ಎನ್ನುವಂಥ ಒಂದು ಪ್ರಶಸ್ತಿಯನ್ನು ಕೂಡ ನೀಡಿ ಗೌರವಿಸಿದ್ದಾರೆ. ಆ ಸಂದರ್ಭದಲ್ಲಿ ತಮ್ಮನ್ನು ಅಭಿನಂದಿಸ್ತಾ ನಮ್ಮ ನಿಲಯಕ್ಕೆ ಆಗಮಿಸಿ ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇವರನ್ನು ಸಂದರ್ಶಿಸಿದವರು ಪಿಎಂ ಜಗದೀಶ್. ಇಲ್ಲಿಗೆ ಇಂದಿನ ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದ ಕಾರ್ಯಕ್ರಮ ಕೃಷಿ ಸೇರಿ ಪ್ರಸಾರವಾಗಲಿದೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. 18 ವರ್ಷಕ್ಕಿಂತ ಮೇಲ್ಪಟ್ಟ ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ. ಇದು ಕೊಡುತ್ತೆ ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ನಾರಿ ಖುಷಾಲಿ ಹಮಾರಿ. ರೈತಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು. ನಿಧನ ಸುದ್ದಿ. ದೊಡ್ಡಬಿಲ್ಕೋಟು ಗ್ರಾಮ ಪೊನ್ನು ಕಂಡ ಪೌತಿ ಚಿಂಗಪ್ಪ ಅಂಡ ಪೊಣ್ಣು ಚೋಂದವ್ವ ಕಾಮುಣಿ ಅಯ್ಯಂಗ 93ನೇ ಬಯತಲೆ ಇಂದು ಮರಣಪಟ್ಟತೆ. ಪೊನ್ನು ಕಂಡ ಚೋಂದವ್ವ ಕಾಮುಣಿ ತಾಮನೆ ಕೊಡಿಯಂಡ ಪೇರೂರು ಇಂಗಡ ಆಖಿರ ಕಾರ್ಯ ನಾಳೆ ಮಧ್ಯಾಹ್ನ ಮೀದ ಒಕ್ಕ ಕ್ಯಾಕೊಳತು ನಡಪ. ಪೊನ್ನಂಪೇಟೆ ಕಿರುಗುರು ಗ್ರಾಮ ಆಲೆಮಾಡ ಕೆ ಪೊನ್ನಪ್ಪ ಪೊನ್ನು ಅಯ್ಯಂಗ 79ನೇ ಬಯತಲೆ ಇಂದು ಪೊಲಾಕ 10 ಗಂಟೆಗೆ ಮರಣಪಟ್ಟತೆ. ಆಲೆಮಾಡ ಪೊನ್ನಪ್ಪ ಪೊನ್ನು ಐಂಡ ಆಖಿರಿ ಕಾರ್ಯ ನಾಳೆ ಪೊಲಾಕ 9 ಗಂಟೆಗೆ ಒಕ್ಕ ತೂಟುಗಳತ್ತು ನಡಪ. ಮೂಲತ ಹೊದ್ದೂರು ಕರಳನ ಮಡಿಕೇರಿ ಸ್ಟೀವರ್ಟ್ ಹಿಲ್ ವಾಸಂಜ ನೆರವಂಡ ತುಳಸಿ ಬೆಳ್ಯಪ್ಪ ಇಂದು ಮರಣಪಟ್ಟತೆ. ನಿವೃತ್ತ ತಹಶೀಲ್ದಾರ್ 76 ಬೈತ್ರ ನೆರವಂಡ ತುಳಸಿ ಬೆಳ್ಯಪ್ಪ ತಾಮನೆ ಪೋರಿಮಂಡ ಇಂಗಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 8 ಗಂಟೆ ಮೀದ ಮಡಿಕೇರಿ ಕೊಡವ ಸಮಾಜಕ್ಕೆ ಹಾಕೊಳತು ನಡಪ. ಕುಂದಗ್ರಾಮ ಕಡೆಮಾಡ ಪೌತಿ ಭೀಮಯ್ಯ ಅಂಡ ಮೋವೊ ಸುಬ್ರಹ್ಮಣಿ ಅಯ್ಯಂಗ ಇಂದು ಮಜ್ಜನ 1 ಗಂಟೆಗೆ ಮರಣಪಟ್ಟತೆ. 63 ಬಯತ್ರ ಕಡೆಮಾಡ ಸುಬ್ರಹ್ಮಣಿ ಅಂಡ ಆಖಿರಿ ಕಾರ್ಯ ನಾಳೆ ಪೊಲಾಕ 11 ಗಂಟೆಗೆ ಸ್ವಗ್ರಾಮತ್ಲು ನಡಪ. ಬೆಸಗೂರು ಗ್ರಾಮ ಪೊನ್ನಿಮಾಡ ಮಣಿ ಪೂವಯ್ಯ ಅಯ್ಯಂಗ ಇಂದು ಮರಣಪಟ್ಟತೆ. 95 ಬಯತ್ರ ಪೊನ್ನಿಮಾಡ ಮಣಿ ಪೂವಯ್ಯ ಅಂಡ ಆಖಿರಿ ಕಾರ್ಯ ನಾಳೆ ಪೊಲಾಕ 10 ಗಂಟೆಗೆ ಸ್ವಗ್ರಾಮತ್ಲು ನಡಪ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚೊಂಪಿ. ಪ್ರಾಯೋಜಕರು ಕೋಟೆರ ದಿವಂಗತ ಹೊನ್ನಪ್ಪ ರಾಜಾ ಅವರ ಗ್ಯಾನಲಿ, ಶ್ರೀಮತಿ ಲೀಲಾಮಣಿ, ಮಂಗ ಹರೀಶ್ ಅಂಜು, ಮಗಳು ಬಾಕಿಲನ ಚೈತ್ರ, ಅಳಿಯ ವಿನು, ಪಿಳ್ಳಿ ಶಿಯಾನ, ದೊಡ್ಡ ಪುಲಿಕೋಟು ಗ್ರಾಮ. ಸುದ್ದಿ ಜೊಂಪೆ ಓದ್ತಿರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಆಯುಕ್ತರು ಸಾರಿಗೆ ಮತ್ತೆ ರಸ್ತೆ ಸುರಕ್ಷತೆ ಬೆಂಗಳೂರು, ಇವರ ಗೌರವಾನ್ವಿತ ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರು ಹಂಗೆ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಇವರ ನಿರ್ದೇಶನದ ಹಂಗೆ, ಪೊಲೀಸ್ ಇಲಾಖೆ ಸಂಚಾರಿ ಈ ಚಲನ್ಲಿ ದಾಖಲಾಗಿದ್ದ ಪ್ರಕರಣಗ ಮತ್ತೆ ಸಾರಿಗೆ ಇಲಾಖೆಯಲ್ಲಿ 1991-92 2019-20 ಸಮಯದಲ್ಲಿ ದಾಖಲಾಗಿದ್ದ ಪಾವತಿಗೆ ಬಾಕಿ ಇದ್ದ ಪ್ರಕರಣಗಳ ದಂಡದ ಮೊತ್ತಲ್ಲಿ ಶೇಕಡ 5% ರಿಯಾಯಿತಿ ನೀಡಿಕೆ, ನವೆಂಬರ್ 21-12 ಮುಟ್ಟ ಕಾಲಾವಕಾಶ ನೀಡಿಕೆ ಆದೇಶ ಹೊರಡಿಸಿದಳು. ಈ ರಿಯಾಯಿತಿ ನವೆಂಬರ್ 21-12 ಮುಟ್ಟ ಇತ್ಯರ್ಥಪಡಿಸುವ ಪ್ರಕರಣಗಳಿಗೆ ಮಾತ್ರ ಅನ್ವಯ ಆದೆ. ಈ ಬಗೆಯಲ್ಲಿ ಸೂಕ್ತ ಕ್ರಮ ತಗೊಂಡು ಡಿಸೆಂಬರ್ 12 ರಿಯಾಯಿತಿ ನೀಡಿದ ವಿವರದ ಅಂಕಿ ಅಂಶನ ತಪ್ಪದೇ ನೀಡುವ ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿಯಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ವಿಶೇಷ ಚೇತನರ ಹಂಗೆ, ಹಿರಿಯ ನಾಗರಿಕರ ಸಬಲೀಕರಣ, ಬ್ಯಾರೆ ಬ್ಯಾರೆ ಇಲಾಖೆಯ ಕಡೆಯಿಂದ ವಿಶ್ವ ವಿಶೇಷ ಚೇತನರ ದಿನಾಚರಣೆನ, ಸಾಮಾಜಿಕ ಪ್ರಗತಿ ಸಾಧಿಸಿಕೆ ವಿಶೇಷ ಚೇತನರನ್ನ ಒಳಗೊಂಡ ಸಮಾಜ ರೂಪಿಸುವುದು ಎಂಬ ಘೋಷವಾಕ್ಯದೊಟ್ಟಿಗೆ ನಾಳೆ ಹೊತ್ತಾರೆ 10:30 ಪ್ಯಾಟೆನ ಓಂಕಾರ ಸದನದಲ್ಲಿ ನಡೆದಿದೆ. ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಕೂಡಿಯಾಡುವೆ. ಜಿಲ್ಲಾಡಳಿತ, ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ಕಡೆಯಿಂದ ಪ್ಯಾಟೆನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆನ ಹತ್ತಿರ ಇದ್ದ ಜನರಲ್ ತಿಮ್ಮಯ್ಯ ಮ್ಯೂಸಿಯಂ ಯುದ್ಧ ಸ್ಮಾರಕದ ಅಂಗಳಲ್ಲಿ ಡಿಸೆಂಬರ್ 7 ಹೊತ್ತಾರೆ 10 ಗಂಟೆಗೆ ಸಶಸ್ತ್ರ ಪಡೆಗಳ ಧ್ವಜ ದಿನಾಚರಣೆ ಜಂಬರ ನಡೆದಿದೆ.